ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಮೂಲನೆ, ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿ ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ವತ್ಸಲ, ಬಾಗಲಕೋಟೆ ಜಿಲ್ಲೆಯ ಅಮೀರ್ಗಢ ಪಟ್ಟಣದ ನಿವಾಸಿ, ಇವರಿಂದ ಸಂಪ್ರದಾಯ ಪದಗಳನ್ನು ಕೇಳಿ. ಶಿವ ಸಿದ್ಧರಾಮ ನಾಗರಳಿಯ ಅಂಗಡ ವೇಳಯ್ಯ, ಶಿವ ಸಿದ್ಧರಾಮ ನಾಗರಡಿಯ ಅಂಗಾಡ ವೇಳಯ್ಯ. ಬಾಗಿಲ ಮ್ಯಾಗಿನ ಕೋಗಿಲೆ ಕೂಗಿ ಕೂಗಿ ಮರವನೇರಿ ನೀಲದ ವಸ್ತ್ರ ತೋರ ವೇಳಯ್ಯ, ಶಿವ ಸಿದ್ಧರಾಮ ನೀಲದ ವಸ್ತ್ರ ತೋರ ವೇಳಯ್ಯ. ಶಿವ ಸಿದ್ಧರಾಮ ನೀಲದ್ವಸ್ತ್ರ ತೋರ ವೇಳಯ್ಯ, ನೀರು ಬೀಸ ನೀರು ಹಾಲು ಸಕ್ಕರಿ ಬಾಳೆಹಣ್ಣು ನಿನಗ ಅವಶ್ಯಕ ಮಾಡ ವೇಳಯ್ಯ, ಶಿವ ಸಿದ್ಧರಾಮ ನಿನಗ ಅವಶ್ಯಕ ಮಾಡ ವೇಳಯ್ಯ, ಶಿವ ಸಿದ್ಧರಾಮ ನಿನಗ ಅಭಿಷೇಕ ಮಾಡ ವೇಳಯ್ಯ. ಹತ್ತು ಹತ್ತು ಎಲ್ಲದತ್ತು ಮೇಲೆ ಒಂದು ಎಳ್ಳ ಸಿಗಳಿ ನಿನಗ ನವೇದ ರೇಳಯ್ಯ, ಶಿವ ಸಿದ್ಧರಾಮ ನಿನಗ ನೈವೇದ್ಯದ ರೇಳಯ್ಯ, ಶಿವ ಸಿದ್ಧರಾಮ ನಿನಗ ನೈವೇದ್ಯದ ರೇಳಯ್ಯ. ಸಂಕರಾತ್ರಿಯ ದೀನ ನಂದಿ ಕೋಲು ಮೆರೆವ ದೀನ ಮಾಲೆರ ಗುಗ್ಗಳ ಹೊಂಟ ವೇಳಯ್ಯ, ಶಿವ ಸಿದ್ಧರಾಮ ಬಾಲರ ಗುಗ್ಗಳ ಹೊಂಟ ವೇಳಯ್ಯ, ಶಿವ ಸಿದ್ಧರಾಮ ಬಾಲರ್ ಗುಗ್ಗಳ ಹೊಂಟ ವೇಳಯ್ಯ. ದೇಶದೋಳು ವಿಜಯಪುರ ವಾಸ ಮಾಡಿದ ಶ್ರೀರಾಮೇಶ್ವರ ಬಡ್ಡ ಪಟ್ಟಣ ದೇವರೇಳಯ್ಯ, ಶಿವ ಸಿದ್ಧರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ, ಶಿವ ಸಿದ್ಧರಾಮ ದೊಡ್ಡ ಪಟ್ಟಣ ದೇವರೇಳಯ್ಯ. ದೇಶದೋಳು ವಿಜಯಪುರ ವಾಸ ಮಾಡಿದ ಸಿದ್ರಾಮೇಶ್ವರ ದೊಡ್ಡ ಪಟ್ಟಣ ದೇವರೇಳಯ್ಯ, ಶಿವ ಸಿದ್ಧರಾಮ ದೊಡ್ಡ

ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಹತ್ತೆಂಬ ತಿಂಗಳಿಗೆ ನರಿ ಹತ್ತೇನ ಬಯಸಿದಳ ನರಿ ಹತ್ತೇನ ಬಯಸಿದಳ ಹೊತ್ತು ಕೊಂಡಾಳೆ ಗಂಡು ಮಗನ ನಿನಗೊಂದೊಂದೇ ಬಯಕೆಮ್ಮ ಹೊತ್ತು ಕೊಂಡಾಳೆ ಹೆಣ್ಣುಮಗಳ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ಬಾರಮ್ಮ ಬಾಸಕಿಯೇ ನಿನಗೊಂದೊಂದೇ ಬಯಕೆಮ್ಮ ನಿನಗೊಂದೊಂದೇ ಬಯಕೆಮ್ಮ ಈಗ ಜಾನಪದ ಹಾಡಬೇಕಂದ್ರ ಜಾನಪದ ಹಾಡ ಕಚ್ಚಾರದ ಹಾಡ ಹಾಡಬೇಕು. ಆ ಜಾನಪದ ಅಂದ್ರೆ ಗಂಡ ಹೆಂಡ್ರ ಪ್ರೇಮ್ ಹೆಂಗಿರ್ತದ, ಸೋದರ ಮಾವ ಸೋದರ ಸಸಿ ಪ್ರೇಮ್ ಹೆಂಗಿರ್ತದ ಅಂತ ಹಿಂಗ ಜಾನಪದಗಳು ಕಚ್ಚಾರಿಸಿದ ಜಾನಪದ ಹಾಡಬೇಕು, ಹೊರತಾಗಿ ಅವಾಚಿಸಿ ಜಾನಪದ ಹಾಡಬಾರದು ಅಂತೇಳಿದು. ಈಗ ಗಂಡ ಹೆಂಡ್ರ ಪ್ರೇಮ್ ಹೇಗಿರ್ತದಪ್ಪ ಅನ್ನೋದು ಒಂದು ಹಾಡು. ಬರತಿನಂದನಲ್ಲ ಬರತಿನಂದನಲ್ಲ ರಾಯ ಇನ್ನೂ ಬರಲಿಲ್ಲ ಬರತಿನಂದನಲ್ಲ ರಾಯ ಇನ್ನೂ ಬರಲಿಲ್ಲ ಮ್ಯಾಳಿಗಿ ಮ್ಯಾಲ ನಾ ಕುಂತಾಗ ಹೊತ್ತ ಕೈಯ